ಓದುವ ಹವ್ಯಾಸ ಮತ್ತು ಪುಸ್ತಕ ಪ್ರಕಟಣೆ. ಪುಸ್ತಕ ಮಾರಾಟ ಹೋರಾಟ ಪುಸ್ತಕದ ಧಾರಾವಾಹಿಯಲ್ಲಿ ಅಧ್ಯಾಯ 4. ಜಿ ಟಿ ನಾರಾಯಣರಾಯರ ಸಂಪಾದಕೀಯ ಟಿಪ್ಪಣಿ. ಪುಸ್ತಕಗಳಲ್ಲಿ ಎರಡು ಬಗೆ ಎಂದಿದ್ದಾನೆ ರಸ್ಕಿನ್: ಸಾರ್ವಕಾಲಿಕಗಳು, ತಾತ್ಕಾಲಿಕಗಳು. ಅಭಿಜಾತ ವಾಂಗ್ಮಯ ಮೊದಲಿನ ಬಗೆಗೂ, ವಾಚಕನ ಸತ್ಯದ ಜ್ಞಾನದ ಹಿಂಗಿಸುವ ಇತರ ಎಲ್ಲ ವಾಂಗ್ಮಯ ಎರಡನೆಯ ಬಗೆಗೂ ನಿದರ್ಶನ. ಹಾಗೆಂದು ಜೀವಸತ್ವಗಳನ್ನು ಅಂದರೆ ವೈಟಮಿನ್ಸನ್ನು ಮಾತ್ರ ತಿಂದು ಬದುಕಲಾದೀತೇ? ಆಹಾರದ ಭಾಗವಾಗಿಯೇ ಅದು ಕುಕ್ಷಿ ತಲುಪಬೇಕು. ಹಾಗೆಯೇ ವಾಂಗ್ಮಯ ಕೂಡ, ಅಂದರೆ ಸಾಹಿತ್ಯ ಪ್ರಕಾರ ಯಾವುದೇ ಇರಲಿ, ಅದು ಅಭಿಜಾತ ತತ್ವಗಾಮಿ ಆಗಿರಲೇಬೇಕು. ಇಂಥ ಕೃತಿ ಪ್ರತಿಭಾನ್ವಿತ ಲೇಖಕ, ಸದಭಿರುಚಿಯ ಪ್ರಕಾಶಕ, ಸೇವಾಪರಾಯಣ ಮಾರಾಟಗಾರ ಮತ್ತು ರುಚಿ ನಿರ್ಣಾಯಕ ಸಾಮರ್ಥ್ಯವಿರುವ ಜೀವಂತ ವಾಚಕ, ಇವರ ಸುಂದರ ಮಿಲನದಿಂದ ಮಾತ್ರ ಸಾಧ್ಯ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ ಎಂದ ಸರ್ವಜ್ಞ. ಆದರೆ ಆ ದಿಶೆಯತ್ತ ಸತತ ಪ್ರಯತ್ನಶೀಲರಾಗಿ ಎಲ್ಲರೂ ಬಲ್ಲಿದರಾಗಬೇಕೆಂಬ ಆಶಯ ಮಾತ್ರ ಸದಾ ಪ್ರಸ್ತುತ. ದಿನಾಂಕ 13/7/1998 ಆಕಾಶವಾಣಿಯಲ್ಲಿ ಪ್ರಸಾರವಾದ ಭಾಷಣ. ಪುಟಿಯುವ ಚೆಂಡಿನಂತೆ ಪುಟ್ಟ ಹುಡುಗಿ ಅಂದು ಬಂದು ಕೇಳುತ್ತಿತ್ತು, ಅಂಕಲ್ ಡುಲ್ಡುಲ್ ಬಂದಿದೆಯಾ? ಅವಳ ಓದುವ ಹವ್ಯಾಸಕ್ಕೆ ನಿಲುಕಿದ ನಾಯಿ ಮರಿ ಡುಲ್ಡುಲಿನ ಸಾಹಸ ಕಥೆ ಮರುಮುದ್ರಣಗೊಳ್ಳಲೇ ಇಲ್ಲ. ಅದರ ನಿರಾಶೆ ಇಂದು ಸ್ವತಃ ಪುಟ್ಟ ಹುಡುಗಿಯೊಂದರ ತಾಯಿಯಾದರೂ ಅಂದಿನ ಆ ಹುಡುಗಿಗೆ ಮರೆತಿಲ್ಲ. ಕೆಲವೊಮ್ಮೆ ಪರಿಚಿತ ವೃದ್ಧರೊಬ್ಬರಿಂದ ನನಗೆ ಫೋನ್ ಬರುವುದಿದೆ, ಸ್ವಾಮಿ ಸಾಂಗ್ ಸೆಲೆಸ್ಟಿಯಲ್ ಎಷ್ಟಿದೆಯೋ ಅಷ್ಟು ತಂದು ಕೊಡ್ತೀರಾ? ಎಂಥ ಪುಸ್ತಕ ಸ್ವಾಮಿ ಅದು, ನೀವು ದಯವಿಟ್ಟು ಓದಬೇಕು. ಆ ಪುಸ್ತಕದ ಒಳ್ಳೆತನದ ಹಾಡಿಕೆ ಆ ವೃದ್ಧರ ಬಾಯಿಯಲ್ಲಿ ಎಂದೂ ಮುಗಿದದ್ದೇ ಇಲ್ಲ. ಓಡಾಡಲಾಗದ, ಕೆಲಸಕ್ಕೊದಗುವ ಸಹಕಾರಿಗಳಿಲ್ಲದ ಅವರಿಗೆ ನಾನು ವಿಶೇಷವಾಗಿ ಪುಸ್ತಕ ಮನೆಗೊಯ್ದು ಕೊಟ್ಟು ಹಣ ಪಡೆಯುತ್ತಿದ್ದೆ. ಅವರದನ್ನು ದಾನ ಕೊಟ್ಟು ಒತ್ತಾಯದಲ್ಲಿ ಯಾರ್ಯಾರಿಗೂ ಓದಿಸಿಯೋ ಸಂತೋಷ ಪಡುತ್ತಿದ್ದರು. ಅವರ ಧ್ವನಿ, ಪುಸ್ತಕ ಕಾಯುವ ಕಾತರ ಎಂದೂ ನಾನು ಮರೆಯಲಾರೆ. ಪೂರ್ಣಶಕ್ತವಲ್ಲದ ಒಕ್ಕಣ್ಣು, ಅದಕ್ಕೂ ಭೂತಗಾಜು. ಆದರೂ ಅವರು ಅಂಗಡಿಗೆ ಬಂದರೆ ರುಚಿ ಅರಿತು ಪುಸ್ತಕ ಕೊಡುವ ಶಾಂತಾರಾಮನ ಉತ್ಸಾಹಕ್ಕೆ ಅಧಿಕ ಬಲ ಬರುತ್ತದೆ. ಅಧ್ಯಾತ್ಮ, ಅಡುಗೆ, ಆರೋಗ್ಯ, ಸಾಹಿತ್ಯ, ಇತಿಹಾಸ, ನಿಘಂಟು ಇತ್ಯಾದಿ ಇವರ ಆಸಕ್ತಿಯ ಹರಹು ವಿಸ್ತಾರವಾಗಿದೆ. ಜೊತೆಗೆ ಇಂಗ್ಲಿಷ್, ಕನ್ನಡ, ತುಳು, ಕೊಂಕಣಿ ಇತ್ಯಾದಿ ಇವರ ಭಾಷಾಜ್ಞಾನವು ಅಸೀಮವಾದದ್ದು. ಪುಸ್ತಕದ ಬಾಹ್ಯ ಸೌಂದರ್ಯದಿಂದ ಹಿಡಿದು ಪ್ರಕಾಶಕ, ಲೇಖಕ, ವಿಷಯಗಳವರೆಗೂ ಇವರ ಇಣುಕು ನೋಟದ ಗ್ರಹಿಕೆಗಳು ಸ್ಪಷ್ಟ ಮತ್ತು ಖಚಿತ. ಇವರು ಗಂಟೆಗಳನ್ನೇ ನನ್ನಲ್ಲಿ ಕಳೆಯುತ್ತಾರೆ, ಹಾಗೆ ಪುಸ್ತಕದ ಗಂಟುಗಳನ್ನೇ ಒಯ್ಯುತ್ತಿರುತ್ತಾರೆ. ಅವರ ಬ್ಯಾಂಕಿನವರು ಒಮ್ಮೆ ಕೇಳಿದ್ದಂತೆ, ಅದೇನು ನಿಮ್ಮ ಚೆಕ್ಗಳು ಹೆಚ್ಚಾಗಿ ಪುಸ್ತಕದ ಅಂಗಡಿ ಹೆಸರಿನಲ್ಲೇ ಇರುತ್ತವೆ? ಇವರೊಬ್ಬ ಗಿಡ್ಡ ಆಳು, ಹಿಡಿದಿರುತ್ತಾರೆ ಉದ್ದ ಜೋಳಿಗೆ. ಮನೆಯಲ್ಲೋ ಜೋಡಿಸಿದ್ದಾರೆ ಸಾಲು ಕಪಾಟು, ತುಂಬಿದ್ದಾರೆ ಪುಸ್ತಕ ಸಪಾಟು. ಆದರೂ ಮುಗಿದಿಲ್ಲ ಅವರ ಬೇಟೆ. ಕತೆ ಕಾದಂಬರಿ ಎಂದರೆ ಕೋಸಂಬರಿ ಎಂದೇ ಅಣಕಿಸುತ್ತಾರೆ ಇವರಿಗೆ ವರ್ಜ್ಯ. ನಮ್ಮಲ್ಲಿ ಆಕರ ಸ್ವರೂಪದ ಬೃಹತ್ ಗ್ರಂಥಗಳೇನೇ ಬರಲಿ ಇವರಿಗೆ ಹಾಕುತ್ತೇವೆ ಪ್ರಥಮ ಆದ್ಯ. ಓದುವ ಹವ್ಯಾಸಕ್ಕೆ ಪ್ರಾಥಮಿಕ ಅವಶ್ಯಕತೆ ಪುಸ್ತಕ ಸಂಗ್ರಹ ಎನ್ನುವುದೇ ನಿಜವಾದರೆ ಇವರಲ್ಲದು ಸಿದ್ಧಿಸಿದೆ. ನಿವೃತ್ತ ಬ್ಯಾಂಕ್ ಅಧಿಕಾರಿಯೊಬ್ಬರಿಗೆ ಪ್ರವಾಸ ಕಥನಗಳಲ್ಲಿ ವಿಹರಿಸುವ ಖಯಾಲಿ. ಹೋಟೆಲ್ ಉದ್ಯಮಿಯೊಬ್ಬರಿಗೆ ಚೌಚೌ ಪ್ರೀತಿ, ಕ್ಷಮಿಸಿ, ಅಕಾಡೆಮಿ ವಿಶ್ವವಿದ್ಯಾನಿಲಯಗಳಂಥವರು ಪ್ರಕಟಿಸುವ ಸಾಹಿತ್ಯ ಸಂಕಲನಗಳ ಪ್ರೀತಿ. ಇನ್ನು ವಾಸ್ತು ಬ್ರಹ್ಮ, ನಾಟಕ ಕೋರ, ರೇಖಿ ತಜ್ಞ, ಜ್ಯೋತಿಷ್ಯ ಮಾರ್ತಾಂಡ, ವೇದಾಂತಿ, ಹಾಸ್ಯರತ್ನ, ಪುರಾಣ ಲೋಲ, ಅನುವಾದ ಪ್ರಿಯ, ವಾದ ಭಯಂಕರ ಇತ್ಯಾದಿ ಪಟ್ಟಿ ಮಾಡಿದಷ್ಟು ಮುಗಿಯದ ಜನ ಕಣ್ಣರಳಿಸಿ ಬರುತ್ತಿರುತ್ತಾರೆ. ಸಾಯಿಸುತೆ, ಉಷಾ, ನವರತ್ನರಾಮ್, ಯಂಡಮೂರಿ, ಬಿ ವಿ ಅನಂತರಾಮ್, ಚಿತ್ತಾಲ, ಭೈರಪ್ಪ ಎಂದಿತ್ಯಾದಿ ಕಣ್ಗಾಪು ಕಟ್ಟಿ ಬರುವವರು ಸಾಕಷ್ಟಿದ್ದಾರೆ. ಭಾವ ಅರ್ಥಗಳ ಗೋಜು ಹಚ್ಚಿಕೊಳ್ಳದೆ ಕೇವಲ ಬಡಬಡಿಕೆ ಬಲದಲ್ಲಿ ಮೋಕ್ಷ ಸಾಧಿಸ ಹೊರಟವರಿಗೆ ಅನುನಾಯಿಗಳಿದ್ದಾರೆ. ಅದೇ ಗೊಂದಲ ಮುದ್ರಣದಲ್ಲಿ ಬಂದಾಗ ಮುಗಿಬೀಳುತ್ತಾರೆ. ಮುದ್ರಿಸಿದ್ದೆಲ್ಲವೂ ಪರಮ ಸತ್ಯ ಎಂದೇ ಭ್ರಮಿಸುತ್ತಾರೆ. ನಾಸ್ಟ್ರಡಾಮಸ್ಸಿನ ಪ್ರಳಯ ಘೋಷಣೆಯ ಬಗೆಗೋ, ಅವಿಚಾರಿಗಳ ಜಾತಿ ಮಹತ್ವದ ಬಗೆಗೋ ಅಕ್ಷರಕ್ಷರ ನಂಬಿ ಸ್ವಂತ ದೌರ್ಬಲ್ಯವನ್ನು ಅದರ ಮೇಲೆ ಹೇರಿ ತಲೆ ಕೆಡಿಸಿಕೊಳ್ಳುವವರು ಸಾಕಷ್ಟು ಇದ್ದಾರೆ. ಜಾತಕ ನಿರ್ಮಾಣ ಜನ್ಮ ದಾಖಲೀಕರಣದ ಕ್ರಿಯೆ. ಆದರೆ ಅದನ್ನು ಆಧರಿಸಿದ ಫಲ ಭವಿಷ್ಯ ಡೋಂಗಿ ಎಂದೇ ವೈಜ್ಞಾನಿಕವಾಗಿ ವಿಶ್ಲೇಷಿಸಿದವರನ್ನು ಕಳ್ಳ ಹೆಸರಿನಲ್ಲಿ ಭಂಗಿಸಿದವರಿದ್ದಾರೆ. ಪುಸ್ತಕ ನಿಷೇಧ ಪ್ರತಿಗಳ ಧ್ವಂಸ ಕಾರ್ಯಗಳಿಗೂ ಮುಂದಾಗುವುದಿದೆ. ಆದರೆ ಈ ವಿಪರೀತಗಳಿಗೆ ಪ್ರೇರಣೆಯಾದರೂ ಇನ್ಯಾವುದೋ ಓದಿನದ್ದು ಎಂಬುದನ್ನು ಮರೆತೇ ಬಿಡುತ್ತಾರೆ. ಕಾಲಹರಣಕ್ಕಾಗಿ ಓದಿ ಅರ್ಥ ಗ್ರಹಿಸಿದರೂ ಏನೂ ಹಚ್ಚಿಕೊಳ್ಳದವರಿಂದ ತೊಡಗಿ ಪದ ಅರ್ಥಗಳ ಸೂಕ್ಷ್ಮ ಕಿಳಿದು ಲೇಖಕ ಊಹಿಸದ್ದನ್ನೂ ಹಿಂಜುವವರನ್ನು ಕಾಣಬಹುದು. ಅತೀವ ಅಭಿಮಾನದಿಂದ ಲೇಖಕನನ್ನೇ ತಿದ್ದಿಕೊಳ್ಳಲು ಒತ್ತಾಯಿಸುವ, ತಮ್ಮ ಸೀಮಿತ ಗ್ರಹಿಕೆಯ ಚೌಕಟ್ಟಿನೊಳಗೆ ಒತ್ತಿಡಲು ಭ್ರಮಿಸುವ ಓದುಗರಿರಲಿಲ್ಲವಾದರೆ ಚಿಕ್ಕವೀರ ರಾಜೇಂದ್ರ, ಮಹಾಚೈತ್ರ ಇತ್ಯಾದಿ ಇಂದು ಪಡೆದಿರುವ ಅಸಾಹಿತ್ಯಕ ಪ್ರಚಾರ ಪಡೆಯುತ್ತಲೇ ಇರಲಿಲ್ಲ. ಇದಕ್ಕೆ ಪೂರಕವಾಗಿ ನನ್ನ ಅನುಭವಕ್ಕೆ ಒದಗಿದ ಒಂದು ಘಟನೆ. ಶಿವರಾಮ ಕಾರಂತರ ಅಣ್ಣ ವಾಸುದೇವ ಕಾರಂತ, ಅವರು ದೇವರು, ಪಾಪ, ಪುಣ್ಯ, ಪುನರ್ಜನ್ಮ ಇತ್ಯಾದಿ ಸನಾತನ ಮೌಲ್ಯಗಳ ಉಗ್ರ ಪ್ರತಿಪಾದಕ. ಅವರೊಮ್ಮೆ ನನ್ನ ಅಂಗಡಿಗೆ ಬಂದಿದ್ದಾಗ ಶಿವರಾಮ ಕಾರಂತರ ಭಾರತೀಯ ಶಿಲ್ಪ ಎಂಬ ಪುಸ್ತಕ ತೋರಿಸಿದೆ. ಎರಡು ಚಿತ್ರ ನೋಡಿ ನಾಲ್ಕು ಪುಟ ಮಗುಚಿ ದುರ್ದಾನ ಪಡೆದವರಂತೆ ಪುಸ್ತಕವನ್ನು ಮರಳಿಸಿದರು. ಜೊತೆಗೆ ಎಲ್ಲ ಶಿಲ್ಪ ಪ್ರವರ್ತಕರು ದೇವರ ಅಸ್ತಿತ್ವವನ್ನು ಒಪ್ಪಿದುದರ ಬಗ್ಗೆ ಒಂದು ವಾಕ್ಯ ಇವನು ಯಾಕೆ ಸೇರಿಸುವುದಿಲ್ಲ ಎಂದು ಬುಸುಗುಟ್ಟಿದರು. ಇದುವರೆಗೆ ಹೇಳಿದ್ದೆಲ್ಲವೂ ಓದುಗರ ಕಥೆಯಾಯಿತು. ಅದಕ್ಕೆ ಪೂರ್ವಭಾವಿಯಾಗಿ ಇರಲೇಬೇಕಾದ ಪುಸ್ತಕದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಲೇಖಕ ಎಳೆಯುವ ಗಾಡಿಯ ಕೊನೆಯ ಬಂಡಿ ಓದುಗ. ಪ್ರಕಾಶಕ, ಮುದ್ರಕ, ಮಾರಾಟಗಾರ ಅಥವಾ ಗ್ರಂಥಾಲಯ ಇತ್ಯಾದಿಗಳು ನಡುವಣ ಬಂಡಿಗಳು. ಇವು ಪ್ರತಿ ಪುಸ್ತಕದ ಹಿನ್ನೆಲೆಯ ಅನಿವಾರ್ಯ ಹಾಗೂ ಕನಿಷ್ಠ ವ್ಯಾವಹಾರಿಕ ಅಂಗಗಳು. ಇದನ್ನು ಗ್ರಹಿಸದ ಓದುಗ ಒಟ್ಟಾರೆ ಉದ್ಯಮಕ್ಕೂ ತನಗೂ ಅನ್ಯಾಯ ಮಾಡಿಕೊಳ್ಳುತ್ತಾನೆ. ಇದೊಂದು ಗಿರಾಕಿ ಉವಾಚ ಕೇಳಿ. ಗೃಹ ಸಂಗಾತಿ ಕೊಡಿ, ಬೆಲೆ ಎಷ್ಟು? ವ್ಯಾಪಾರಿ ಹೇಳಿದ, 110 ರೂಪಾಯಿ. ಅನ್ನುತ್ತಿದ್ದಂತೆ ಗಿರಾಕಿಯ ಸಲಹಾ ಸರಣಿ ಹೊರಡುತ್ತದೆ. ಡಿಸ್ಕೌಂಟ್ ಎಷ್ಟು? 75 ರೂಪಾಯಿ ಸಾಲದ? ಹಂಪನಕಟ್ಟೆಯವರು ಕಡಿಮೆಗೆ ಕೊಡ್ತಾರೆ, ಕಡಿಮೆ ಬೆಲೆ ಹಳೆ ಪ್ರಿಂಟ್ ಇದ್ರೆ ಕೊಡಿ ಇತ್ಯಾದಿ ಇತ್ಯಾದಿ. ಇಂಥವಕ್ಕೆ ಅವಕಾಶವಾದದ್ದು ಪುಸ್ತಕಗಳ ಮುದ್ರಿತ ಬೆಲೆಯ ಗೌರವವನ್ನು ಹಾಳು ಮಾಡಿದ ಕೆಲವು ವೃತ್ತಿಪರ ಪುಸ್ತಕೋದ್ಯಮಿಗಳಿಂದಲೇ. ಇವರಿಗೆ ಅಕ್ಕಿ, ಸೋಪು, ಟಿವಿಗಳಂತೆ ಪುಸ್ತಕವು ಒಂದು ಮಾಲು. ಮೂಲದಲ್ಲಿ ಪುಸ್ತಕದ ಬೆಲೆ ನಿಗದಿಗೆ ಒಂದು ಸುಸಂಬದ್ಧ ತರ್ಕವಿತ್ತು. ಇದರಲ್ಲಿ ಕೊಳ್ಳುಗನಿಗೆ ಹೊರೆಯಾಗಬಾರದು ಎಂಬ ಕಾಳಜಿ ಇದ್ದಂತೆ ಅನಿವಾರ್ಯ ಮಧ್ಯವರ್ತಿಗಳಿಗೆ ಅಂದರೆ ವ್ಯಾಪಾರಿಗಳಿಗೆ ಡಿಸ್ಕೌಂಟ್ ಅಥವಾ ಒಟ್ಟಾದ ನಿಗದಿಯೂ ಇರುತ್ತಿತ್ತು. ವ್ಯಾಪಾರಿಗಳಿಗೆ ದಕ್ಕುತ್ತಿದ್ದದ್ದು ಲಾಭವಲ್ಲ, ನ್ಯಾಯಬದ್ಧ ಆದಾಯ ಎಂಬ ತಿಳುವಳಿಕೆ ಸ್ಪಷ್ಟವಿತ್ತು. ಒಂದಕ್ಕೆ 10 ಪಾಲು ಬೆಲೆಯಿಟ್ಟು ವಿನಾಕಾರಣ ಮಧ್ಯವರ್ತಿಗಳನ್ನು ಬಿಟ್ಟು ಗಿರಾಕಿಗಳಿಗೆ ರಿಯಾಯಿತಿ ಆಮಿಷ ಒಡ್ಡಿ ನಿಜ ಉದ್ಯಮ ಹಾಳು ಮಾಡಿದವರ ವಿವರ ಹೇಳ ಹೊರಟರೆ ಅದೇ ಒಂದು ರಾದ್ಧಾಂತವಾದೀತು. ಪುಸ್ತಕ ಪ್ರಕಟಣೆಯ ಎಲ್ಲ ವಿವರಗಳಲ್ಲದಿದ್ದರೂ ಸ್ವಲ್ಪ ತಿಳಿದ ಓದುಗ ಹೇಗಿರುತ್ತಾನೆಂಬುದಕ್ಕೊಂದು ಉದಾಹರಣೆ ಕೇಳಿ. ಮಡಿಕೇರಿಯ ಪ್ರೊಫೆಸರ್ ಜನಾರ್ದನ ಬಾಳಿಗ, ನನ್ನ ತಂದೆಯ ಆತ್ಮೀಯ ಗೆಳೆಯ, ಅವರಿಗೆ ನಾನು ಕೇವಲ ಗೌರವ ಭಾವದಲ್ಲಿ ನನ್ನ ಪ್ರಕಟಣೆ ನೃತ್ಯ ಲೋಕವನ್ನು ಕಳಿಸಿದೆ. ಆದರೆ ಅವರು ಮರುಟಪಾಲಿನಲ್ಲಿ ಅಂಚೆ ವೆಚ್ಚವೂ ಸೇರಿದಂತೆ ಪುಸ್ತಕದ ಮೌಲ್ಯವನ್ನು ನನಗೆ ಕಳಿಸಿದರು. ಜೊತೆಗೊಂದು ಚುಟುಕು ಒಕ್ಕಣೆ, ಹಣ ಕಳಿಸಿದ್ದಕ್ಕೆ ಕ್ಷಮಿಸಿ, ಆ ಪುಸ್ತಕವನ್ನು ನನ್ನ ಹಾಸ್ಟೆಲ್ನ ಗ್ರಂಥಾಲಯಕ್ಕೆ ಸೇರಿಸಿದ್ದೇನೆ, ರಶೀದಿ ಕಳಿಸಿ. ಬಾಳಿಗರು ಮಡಿಕೇರಿಯಲ್ಲೇ ದುಡಿಯುವ ಮಹಿಳೆಯರಿಗೊಂದು ವಸತಿ ಗೃಹವನ್ನು ಸೇವಾಭಾವದಲ್ಲಿ ನಡೆಸಿದ್ದರು. ಒಳ್ಳೆಯ ಪುಸ್ತಕ ಸೇರಬೇಕಾದಲ್ಲಿಗೆ ಸಕಾಲಕ್ಕೆ ಒದಗಿಸುವುದೇ ದೊಡ್ಡ ರಿಯಾಯಿತಿ ಎಂಬುದನ್ನು ಅವರು ಸೂಚ್ಯವಾಗಿ ಹೇಳಿದ್ದರು. ವಿಶ್ವ ಮಾರುಕಟ್ಟೆಯ ಇಂಗ್ಲಿಷ್ ಪ್ರಕಟಣೆಗಳು, ಅದರಲ್ಲೂ ಹಳೆಗಾಲದ ಖ್ಯಾತನಾಮರ ಕೃತಿಗಳು ಅಂದರೆ ಕ್ಲಾಸಿಕ್ಸ್, ವಿವಿಧ ರೂಪಗಳಲ್ಲೂ ಏಕಕಾಲಕ್ಕೆ ಕೆಲವು ಆವೃತ್ತಿಗಳಲ್ಲೂ ಮಾರಾಟದಲ್ಲಿರುತ್ತವೆ. ಸೀಮಿತ ಮಾರುಕಟ್ಟೆಯ ಕನ್ನಡ ಪ್ರಕಟಣೆಗಳಿಗೆ ಈ ಸೌಭಾಗ್ಯ ಅಸಾಧ್ಯ. ನವಿಲು ನೋಡಿ ಕೆಂಬೂತ ಗರಿ ಕಟ್ಟಿದಂತೆ ಸರಕಾರಿ ಅಥವಾ ಇನ್ನೆಲ್ಲಿಯದೋ ಸಹಾಯಧನದಲ್ಲಿ ಬಂದ ಪ್ರಕಟಣೆಗಳು, ಕನ್ನಡ ಪುಸ್ತಕ ಮಾರಾಟ ಮೇಳಗಳು ಇಂದು ವಿಪರೀತವಾಗಿವೆ. ಇವು ಉಪಕಾರಕ್ಕಿಂತ ಆರೋಗ್ಯಪೂರ್ಣ ಓದುವ ಉತ್ಸಾಹಕ್ಕೆ ಧಕ್ಕೆ ಮಾಡಿದ್ದೇ ಜಾಸ್ತಿ. ಶೇಕ್ಸ್ಪಿಯರ್ನ ಒಂದು ನಾಟಕ ತೆಗೆದುಕೊಳ್ಳಿ, ಅದನ್ನು ಯಾರೂ ಎಷ್ಟು ಮುದ್ರಿಸಬಹುದು, ಮಾರಬಹುದು. ಮುನ್ನುಡಿ, ಹಿನ್ನುಡಿ, ಅರ್ಥ, ಅನರ್ಥ, ಭಾಷಾಂತರ, ರೂಪಾಂತರ ಎಂದೇನೆಲ್ಲ ಅವತಾರ ಅವಾಂತರ ತಾಳಿಯೂ ಅದರ ನಿಜ ಯೋಗ್ಯತೆ ಬೆಳಗುತ್ತಲೇ ಇದೆ. ಕನ್ನಡದ ಕುಮಾರವ್ಯಾಸನಿಗೋ ಪಂಪನಿಗೋ ಈ ಯೋಗವಿಲ್ಲ. ಮಹಾಕೃತಿಗಳ ಪ್ರಕಟಣ ಯೋಗ್ಯತೆ ಮತ್ತು ಮಾರಾಟದ ಅವಕಾಶಗಳೆಲ್ಲ ಸರ್ಕಾರದ್ದೇ ಎಂಬ ನಿರ್ವೀರ್ಯತೆ ಕನ್ನಡ ಪುಸ್ತಕೋದ್ಯಮವನ್ನು ಕಾಡುತ್ತಲೇ ಇದೆ. ಸರಕಾರಿ ಕೃಪಾ ಪೋಷಣೆಗೆ ಎಂದೂ ಕಡೆಗಣ್ಣ ನೋಟ ಕೂಡ ಹಾಯಿಸದಿರುವ ಬಲು ಹಿರಿಯ ಪ್ರಕಾಶಕ ಡಿ ವಿ ಕೆ ಮೂರ್ತಿ, ತೀರಾ ಈಚೆಗೆ ಜ್ಞಾನ ವಿಶ್ವಕೋಶ ತಂದ ನವಕರ್ನಾಟಕ ಪಬ್ಲಿಕೇಶನ್, ಸಾಮಾನ್ಯ ಸಮಾಜವನ್ನುದ್ದೇಶಿಸಿಯೇ ಪ್ರಕಾಶನ ಮತ್ತು ಮಾರಾಟಗಳಲ್ಲಿ ತೀವ್ರ ತೊಡಗಿರುವ ಸಮಾಜ ಬುಕ್ಕುಡಿಪೋ ಇತ್ಯಾದಿ ಇಲ್ಲಿ ನಿಜ ಕನ್ನಡ ಪುಸ್ತಕೋದ್ಯಮದ ದೃಷ್ಟಿಯಲ್ಲಿ ಉಲ್ಲೇಖನಾರ್ಹರು. ಒಂದು ಜಿಲ್ಲಾ ಕೇಂದ್ರವೂ ಅಲ್ಲದ ಪುತ್ತೂರಿನಿಂದ ಬೃಹತ್ ಗ್ರಂಥ ಮಾಲಿಕೆಯನ್ನೇ ಪ್ರಕಟಿಸುತ್ತಿರುವ ಬೋಳಂತಕೋಡಿ ಈಶ್ವರ ಭಟ್ಟರು ಈಚೆಗೆ ಶತಾವಧಾನಿ ರಾ ಗಣೇಶರ ಕನ್ನಡದಲ್ಲಿ ಅವಧಾನ ಕಲೆಯನ್ನು ಪ್ರಕಟಿಸಿದರು. ಆಗ ಅವರು ಕೆಚ್ಚಿನಿಂದ ಹೇಳಿದ ಮಾತು, ನಾವು ಅಂದರೆ ಪುತ್ತೂರು ಕರ್ನಾಟಕ ಸಂಘ ಯಾವುದೇ ಸರ್ಕಾರಿ ಸಹಾಯವನ್ನು ಕೇಳಿ ನೆಚ್ಚಿ ಹೋಗುವುದೇ ಇಲ್ಲ. ಇವರೆಲ್ಲರ ಆಶಯ ಒಟ್ಟಾರೆ ಪುಸ್ತಕೋದ್ಯಮದ ಸಾಮಾನ್ಯ ಬಂಧದ ತಿಳುವಳಿಕೆ, ಇದನ್ನು ಓದುಗರು ಮನದಟ್ಟು ಮಾಡಿಕೊಳ್ಳುವುದು ಅವಶ್ಯ. ಹಾಗಿಲ್ಲದವರು ರಿಯಾಯಿತಿಗಳಿಗೆ ಗಿಂಜುತ್ತಾರೆ, ಬಿಟ್ಟಿ ಸಲಹೆಗೆ ದುಡುಕುತ್ತಾರೆ, ಗಂಭೀರ ವೃತ್ತಿಪರರಿಗೆ ಹಿಂಸೆಯಾಗುತ್ತಾರೆ. ಒಬ್ಬ ಬಡಪಾಯಿ ವಿದ್ಯಾರ್ಥಿ ಒಮ್ಮೆ ನನ್ನಲ್ಲಿಗೆ ಬಂದಿದ್ದ. ಆತ ಶಾಲಾ ಗ್ರಂಥ ಭಂಡಾರದಿಂದೊಯ್ದ ಹಳೆ ಪುಸ್ತಕವೊಂದನ್ನು ಕಳೆದುಕೊಂಡಿದ್ದ. ಬದಲಿ ಪ್ರತಿಗಾಗಿ ಅಂಗಡಿ ಅಂಗಡಿ ತಿರುಗಿ ಬಸವಳಿದಿದ್ದ. ನನ್ನನ್ನು ಪರೋಕ್ಷವಾಗಿ ಛೇಡಿಸಿದ, ಒಂದು ಪ್ರತಿ ಪ್ರಿಂಟ್ ಆದರೂ ಮಾಡಿಸಿಕೊಡಿ ಸರ್. ಅವನ ಅನುಭವದ ಕೊರತೆಯನ್ನು ನಾನು ತುಂಬಿಕೊಟ್ಟಿರಬೇಕು. ಮಗುವೇ, ಮರುಮುದ್ರಣಕ್ಕೆ ಮೊದಲು ಲೇಖಕನ ಅನುಮತಿ ಬೇಕು, ಪ್ರಕಾಶಕನೆಂಬ ಹಣ ತೊಡಗಿಸುವ ಸಂಘಟಕ ಬೇಕು, ಕನಿಷ್ಠ 500,000 ಪ್ರತಿಗಳ ಬೇಡಿಕೆಯಾದರೂ ಇರಬೇಕು, ಮತ್ತೆ ಅಚ್ಚಿನ ಮನೆ ವಿತರಣಾ ಜಾಲ ಸರಿಯಾದ ಕೊನೆಯಲ್ಲಿ ನಿನ್ನ ಒಂದು ಪ್ರತಿ ಖಂಡಿತ ಸಿಗುತ್ತೆ. ಹೀಗಲ್ಲದೆ ಇಲ್ಲದ ಪುಸ್ತಕಗಳನ್ನು ಒತ್ತಾಯಿಸುವವರು, ಸಲ್ಲದ ಜಂಬ ಮೆರೆಯುವವರು ಅಂಟಿಕೊಳ್ಳುತ್ತಾರೆ. ಇವರು ಒಂದೋ ತೀರಾ ಮರೆಗುಳುಗಳಾಗಿರಬೇಕು ಅಥವಾ ಓದುವ ಹವ್ಯಾಸಕ್ಕೆ ಅಪಚಾರಿಗಳಾಗಿರಬೇಕು. ಸರಳ ಉದಾಹರಣೆಯೊಡನೆ ಹೇಳುವುದಾದರೆ, ಲೇಖಕ ಮತ್ತು ಕೃತಿಯನ್ನು ಅದಲು ಬದಲು ಮಾಡಿಕೊಂಡು ಹಠ ಸಾಧಿಸುವವರದ್ದೊಂದು ದೊಡ್ಡ ಗುಂಪೇ ಇದೆ. ಇಂಥವರು ಹಾಸ್ಯ ಸಾಹಿತ್ಯಕ್ಕೆ ವಿಷಯ ಪೂರಕರು. ಕಾರಂತ ಪ್ರಪಂಚದ ಒಂದು ಆಖ್ಯಾನಕವನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಶಿವರಾಮ ಕಾರಂತರನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲೊಬ್ಬ ಅಧ್ಯಾಪಕ ಅಭಿಮಾನಿ ಭೇಟಿಯಾದರಂತೆ. ಆತ ಉತ್ಸಾಹದಲ್ಲಿ, ನಿಮ್ಮ ಕಾದಂಬರಿ ಅಂದರೆ ನಮ್ಮ ಮನೆಯವರಿಗೆಲ್ಲ ತುಂಬ ಪ್ರೀತಿ ಸರ್, ಅದರಲ್ಲೂ ತಾಯಿ ಕರುಳು ಕಾದಂಬರಿಯನ್ನಂತೂ ನಮ್ಮ ತಾಯಿ ತುಂಬ ಹಚ್ಚಿಕೊಂಡಿದ್ದಾರೆ. ವಾಸ್ತವವಾಗಿ ತಾಯಿ ಕರುಳಿನ ಲೇಖಕ ಅನಕೃ. ಸೀಮಿತ ಸ್ವಾರ್ಥಕ್ಕೆ ಪುಸ್ತಕೋದ್ಯಮಿ ಕಣ್ಣು ತೆರೆಯದಿರುವ ಬಗ್ಗೆ ಕಿಡಿಕಾರುವವರ ಗುಂಪು ಇನ್ನೊಂದು. ಏನೋ ವಿಶೇಷ ಸಂದರ್ಭಕ್ಕೆ ಯಾರೋ ಸ್ಪರ್ಧೆಗೆ ಸೂಚಿಸಿದ ವಿಷಯ ನೆಹರು ಕಂಡಂತೆ ಮಹಿಳೆ. ಎಷ್ಟೋ ಸ್ಪರ್ಧಾ ಪ್ರವೀಣರು ಆ ಶೀರ್ಷಿಕೆಯಲ್ಲೇ ನೆಹರು ಬರೆದ ಪುಸ್ತಕಕ್ಕಾಗಿ ಹುಡುಕಾಟ ನಡೆಸಿದ್ದರು. ಅದನ್ನು ತರಿಸದ್ದಕ್ಕೆ ನನ್ನಂಥವರಲ್ಲಿ ಕೋಪಿಸಿದರು. ಕೆಲವರು ಅಂಚೆ ವೆಚ್ಚ ಮತ್ತು ಪುಸ್ತಕದ ಪೂರ್ಣ ಮೊಬಲಗೂ ಎಷ್ಟೇ ಆದರೂ ಮುಂಗಡ ಕೊಡಲು ಸಿದ್ಧರಿದ್ದರು. ಅದೃಷ್ಟವಶಾತ್ ಅಂದು ನೆಹರು ಬದುಕಿರಲಿಲ್ಲ. ಇಲ್ಲವಾದರೆ ಇವರು ಅವರಿಂದ ಹಾಗೊಂದು ಪುಸ್ತಕ ಬರೆಸಿಯೂ ಬಿಡುತ್ತಿದ್ದರೋ ಏನೋ. ಸಾಹಿತ್ಯಕ, ಅದರಲ್ಲೂ ಕನ್ನಡ ಎಂಎ ವಿದ್ಯಾರ್ಥಿಗಳ ಅನುಭವವಂತೂ ನಮಗೆ ವರ್ಷಂ ಪ್ರತಿ ಹೊಸ ಹೊಸ ನಗುವಿಗೆ ಗ್ರಾಸವಾಗುತ್ತದೆ. ಎಂದೂ ಪುಸ್ತಕದ ಅಂಗಡಿಗೆ ಕಾಲಿಡದ ಇವರಲ್ಲಿ ಕೆಲವರು ಧಿಮಾಕಿನಲ್ಲೇ ಕೇಳುವುದಿದೆ, ಕನ್ನಡದಲ್ಲಿ ಹೊಸದೇನಿದೆ? ಗುಳ್ಳೆ ಒಡೆಯಲು ನಾನು ಪ್ರತಿ ನುಡಿಯುವುದುಂಟು, ನಿಮ್ಮ ಹಳತು ಎಲ್ಲಿಗೆ ನಿಂತಿದೆ? ಒಬ್ಬ ನಿವೃತ್ತ ಪ್ರೊಫೆಸರರ ಹೆಚ್ಚು ಕಡಿಮೆ ಒಂದೇ ಒಕ್ಕಣೆಯ ಕಾರ್ಡು ನನಗೆ ಹಲವು ಬಾರಿ ಬಂದದ್ದಿದೆ. ಆತ ಬಹುಶಃ ಯಾವುದೋ ಪತ್ರಿಕಾ ನವಪ್ರಕಾಶನ ಕಾಲಂ ನೋಡಿ ಬರೆಯುವುದಿರಬೇಕು, ಸ್ವಾಮಿ ನಿಮ್ಮ ಪುಸ್ತಕದಲ್ಲಿ ನಾನು ಆಸಕ್ತ, ಅದರ ಒಂದು ಗೌರವ ಪ್ರತಿಯನ್ನು ನನಗೆ ಕಳಿಸಿಕೊಡಿ, ನಾನು ತುಂಬ ಪ್ರಭಾವಶಾಲಿ ಆದ್ದರಿಂದ ಅದರ ಹೆಚ್ಚಿನ ವ್ಯಾಪಾರಕ್ಕೆ ಕಾರಣನಾಗಬಲ್ಲೆ. ಈ ಉಚಿತ ಪ್ರತಿ ಹಾಗೆ ರಿಯಾಯಿತಿ ದರದ ಆವೃತ್ತಿ, ಇಳಿಸಿದ ಬೆಲೆ ಮಾರಾಟ ಎಂಬಿತ್ಯಾದಿ ಅವ್ಯಾವಹಾರಿಕ ರೂಢಿಗಳು ಕನ್ನಡ ಪುಸ್ತಕೋದ್ಯಮವನ್ನು ಇಂದು ಭಾರಿ ಕಲಕುತ್ತಿವೆ. ಪರೋಕ್ಷವಾಗಿ ಇದು ಓದುವ ಹವ್ಯಾಸವನ್ನೇ ಕೂಲಗೆಡಿಸುವುದು ನಿಶ್ಚಯ. ಅದಕ್ಕೆ ಇನ್ನೊಬ್ಬ ಪ್ರೊಫೆಸರ್ರ ಕತೆ ಕೇಳಿ. ಇವರು ತಮ್ಮ ಕಳಪೆ ಮಹಾಪ್ರಬಂಧವನ್ನು ತಮ್ಮ ಸ್ಥಾನಬಲದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಪ್ರಕಟಣೆಗೊಪ್ಪಿಸಿದರು. ಮುಂದೆಲ್ಲ ನಿಯಮಾನುಸಾರವೇ ನಡೆದಂತಿತ್ತು. ಪ್ರಸಾರಾಂಗದ ಬೆಲೆ ನಿಗದಿ ಸಮಿತಿ ಪುಸ್ತಕಕ್ಕೆ ಉದಾರವಾಗಿ ಭಾರಿ ಬೆಲೆಯನ್ನೇ ಮುದ್ರಿಸಿತು. ವಿಶ್ವವಿದ್ಯಾನಿಲಯ ಲೇಖಕನ ಗೌರವಧನವನ್ನು ಮುದ್ರಿತ ಬೆಲೆಯ ಆಧಾರದಲ್ಲೇ ನಿಷ್ಕರ್ಷಿಸುವುದರಿಂದ ಪ್ರೊಫೆಸರರ ಆರ್ಥಿಕ ಬರ ಚೆನ್ನಾಗಿ ನಿವಾರಣೆಯಾಗಿರಬೇಕು. ಆದರೆ ಅವರು ಅಷ್ಟಕ್ಕೆ ತೃಪ್ತರಾಗಿ ಕೂರಲಿಲ್ಲ. ಪುಸ್ತಕ 10 ಜನರ ಕೈ ಸೇರಿದರೆ ಬರಬಹುದಾದ ಕೀರ್ತಿ ಮೋಹ ತಗಲಿಕೊಂಡಿತು. ವಾಸ್ತವದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರು ಉದಯವಾಣಿಯ ಪುಸ್ತಕ ವಿಮರ್ಶೆಯ ಅಂಕಣದಲ್ಲಿ ಈ ಕೃತಿಯ ಕಳಪೆತನವನ್ನು ಜಾಹೀರು ಮಾಡಿದ್ದರು. ಪ್ರೊಫೆಸರ್ ಸಾಹೇಬರು ಮತ್ತೆ ತನ್ನ ಸ್ಥಾನ ಮಹಿಮೆಯಲ್ಲಿ ಪುಸ್ತಕಕ್ಕೊಂದು ಬಿಡುಗಡೆ ಸಮಾರಂಭವನ್ನು ವಿಶ್ವವಿದ್ಯಾನಿಲಯದಲ್ಲಿ ಮಾಡಿಸಿದರು ಮತ್ತು ಅದರ ದಿನಾಂಕವನ್ನು ರಾಜ್ಯೋತ್ಸವದ ಮಾಸಕ್ಕೆ ಹೊಂದಿಸಿಟ್ಟರು. ನೆನಪಿರಲಿ, ಆ ದಿನಗಳಲ್ಲಿ ವಿಶ್ವವಿದ್ಯಾನಿಲಯ ತನ್ನೆಲ್ಲ ಪ್ರಕಟಣೆಗಳನ್ನು 50% ರಿಯಾಯಿತಿ ದರದಲ್ಲಿ ಮಾರುತ್ತಿತ್ತು. ಹೊಸ ಪುಸ್ತಕ ಅದು 50% ರಿಯಾಯಿತಿ ದರದಲ್ಲಿ ಸಿಗುತ್ತದೆ ಎಂದಾಗ ಜನ ಮುಕ್ಕುರಿದರು. ಎಂದಿನಂತೆ, ಛೆ, ಇದು ಪೇಪರ್ ಬೈಂಡಿನ ಬೆಲೆಯೂ ಅಲ್ಲ ಎಂದೇ ಪ್ರಚಾರವನ್ನು ಕೊಟ್ಟರು. ಪುಸ್ತಕೋದ್ಯಮದ ವೃತ್ತಿ ನಿರತರಿಗೆ ಮತ್ತೂ ಕಂಡದ್ದು ಇಷ್ಟೇ. ಆ ಪುಸ್ತಕವನ್ನು 75% ರಿಯಾಯಿತಿ ದರದಲ್ಲಿ ಕೊಟ್ಟಿದ್ದರೂ ನಿಜ ತಯಾರಿ ಖರ್ಚಿಗೇನೂ ತೊಂದರೆ ಆಗುತ್ತಿರಲಿಲ್ಲ. ಆದರೆ ಬೆಕ್ಕಿನ ಕಂಠಕ್ಕೆ ಗಂಟೆ ಕಟ್ಟುವವರು ಯಾರು? ಇಲ್ಲಿಯವರೆಗೆ ಓದುವ ಹವ್ಯಾಸ ಮತ್ತು ಪ್ರಕಟಣ ಪ್ರಪಂಚದ ಆರ್ಥಿಕ ಮುಖಾಮುಖಿಯನ್ನಷ್ಟೇ ಕಂಡೆವು. ಮುಂದುವರೆದು ಇನ್ನೂ ಸ್ವಲ್ಪ ವಿಷಯಕ ಆಯಾಮವನ್ನು ತಡವಿ ನೋಡೋಣ. ಶೈಕ್ಷಣಿಕ ಅಗತ್ಯಕ್ಕೆ ಅಂದರೆ ಯಾವುದೋ ಪರೀಕ್ಷೆ ಅಥವಾ ಪದವಿಗಾಗಿ ಪುಸ್ತಕ ಓದುವವರ ಸಂಖ್ಯೆ ಬಲು ದೊಡ್ಡದು. ಇವರ ಪುಸ್ತಕ ಅಗತ್ಯಗಳು ಖಚಿತ ರೈಲ್ವೆ ಹಳಿಗಳಂತೆ. ಇವರ ಪುಸ್ತಕ ಪ್ರಕಟಿಸುವವರಂತೂ ಅಪ್ಪಟ ಉದ್ಯಮಿಗಳು. ಇದಕ್ಕೆ ಇನ್ನೊಂದೇ ರೈಲಿನ ಉದಾಹರಣೆ ನೋಡಿ. ಪುಸ್ತಕ ನೇರ ಪರೀಕ್ಷೆಯನ್ನೇ ಕುರಿತದ್ದಿದ್ದರೆ ನ್ಯಾರೋಗೇಜ್ ಅಂದರೆ ಗೈಡು, ಇದು ಅಲ್ಪಾಯುಷಿ. ಸ್ವಲ್ಪ ವಿಸ್ತೃತ ರೂಪದಲ್ಲಿ ತತ್ವಗಳ ವಿವರಣೆ ಸಹಿತವಾದರೆ ಮೀಟರ್ ಗೇಜ್ ಅಂದರೆ ಪಠ್ಯ. ವಿಶ್ವವಿದ್ಯಾನಿಲಯ ಪಾಠಪಟ್ಟಿ ಅಥವಾ ಸಿಲೆಬಸ್ ಅನ್ನು ವರ್ಷಂ ಪ್ರತಿ ಬದಲಿಸುವುದಿಲ್ಲವಾದ್ದರಿಂದ ಪಠ್ಯ ತುಸು ಹೆಚ್ಚು ಬಾಳುತ್ತದೆ. ಸಾಂಸ್ಥಿಕ ವಹಿವಾಟಿನಲ್ಲಿ ಅಂತಿಮ ಹಂತ ಬ್ರಾಡ್ ಗೇಜ್ ಅಂದರೆ ಆಕರ ಗ್ರಂಥಗಳು, ದೀರ್ಘಾಯುಷಿಗಳು. ವಿಷಯ, ಭಾಷೆ, ಬೆಲೆ ಹೇಗೆ ಇರಲಿ, ವಿದ್ಯಾಸಂಸ್ಥೆಗಳ ಮಾರ್ಗದರ್ಶಿ ಸೂತ್ರಗಳನ್ನು ತದ್ವತ್ತು ನಕಲಿಸಿ ಬರುತ್ತವೆ ಈ ಆಕರ ಗ್ರಂಥಗಳು. ಇಂದು ಬಹುತೇಕ ವಿದ್ಯಾಸಂಸ್ಥೆಗಳು, ಗುರುವೃಂದವು ತಮ್ಮ ಮೆದುಳನ್ನು ಮೇಲಿನ ಇಲಾಖೆಗಳ ಆದೇಶಗಳಿಗೆ ಒತ್ತೆ ಇಟ್ಟುಕೊಂಡಿವೆ. ಇಲಾಖೆ ಪಾಠಪಟ್ಟಿಯೊಡನೆ ಆಕರ ಗ್ರಂಥಗಳ ಪಟ್ಟಿಯನ್ನು ಕೊಡದಿದ್ದರೆ ಗ್ರಂಥಾಲಯಗಳಿಗೆ ಲಕ್ಷಾಂತರ ಮೌಲ್ಯದ ಪುಸ್ತಕ ಆಯುವುದರಲ್ಲೇ ಸೋಲುತ್ತಾರೆ. ಹಳಿಯ ಮೇಲೋಡುವ ಬಂಡಿ ಅಂದರೆ ಓದುಗ, ಕುಂಟುವ ಪ್ಯಾಸೆಂಜರೋ, ಧಾವಿಸುವ ಎಕ್ಸ್ಪ್ರೆಸ್ಸೋ, ಅಸಂಬದ್ಧ ಹೊರುವ ಗೂಡ್ಸೋ, ಐಷಾರಾಮಗಳ ಆಗರವೇ ಆದ ಹಳಿಯ ಮೇಲಿನ ಅರಮನೆಯೋ ಇರಬಹುದು. ಅದೇನೇ ಇದ್ದರೂ ಎಷ್ಟು ಹೆಚ್ಚಿದರೂ ಈ ಪ್ರಕಟಣೋದ್ಯಮಕ್ಕೆ ಹಳಿಯ ಮಿತಿ ಅರ್ಥಾತ್ ಸೀಮಿತ ಪದವಿಯ ಲಕ್ಷ್ಯ ಮೀರಿದ ಆಯಾಮ ಇಲ್ಲ. ಅದೊಂದು ನೈಜವಾದ, ಅಲ್ಲೊಂದು ಸಲಗ. ಈ ಪ್ರಬಂಧದ ಮೊದಲಲ್ಲೇ ಸೂಚಿಸಿದ ಅಂಗಡಿಯಂಥ ವ್ಯವಸ್ಥೆ ಮತ್ತು ಹೆಸರಿಸಿದಂಥ ವ್ಯಕ್ತಿಗಳಿಗೆ ಅನ್ವಯಿಸಿಕೊಳ್ಳಿ. ಇಲ್ಲಿ ಹಸಿರು ಕೇವಲ ಮನೋಸಂಸ್ಕಾರ ಬಲದಿಂದ, ಅಪ್ಪಟ ಜೀವನಾನುಭವದಿಂದ ವೈವಿಧ್ಯಮಯವಾಗಿ ಹಬ್ಬಿದೆ. ಚಿಗುರಿನ ರುಚಿ ಕೊಡುವ ಕಥೆ ಕಾದಂಬರಿ, ರಸಪೂರಿಯಂಥ ಕಾವ್ಯ, ಬಲಿತ ದಿಂಡಿನಂಥ ಹಲಬಗೆಯ ವೈಚಾರಿಕ ಕೃತಿಗಳು ಆಸ್ವಾದನೆಗೆ ಕಾದಿವೆ. ಜೀವ ನದಿಯಲ್ಲೋ, ಅನುಭವ ಸರಸಿಯಲ್ಲೋ ದಾಹ ನೀಗಬಹುದು, ಮಿಂದು ಸುಖಿಸಬಹುದು. ತರ್ಕದ ಹುಡಿ ಸ್ನಾನಕ್ಕೂ ಇಲ್ಲಿ ಧಾರಾಳ ಅವಕಾಶಗಳಿವೆ. ಈ ಪುಂಡುತನವೇ ನಿಜ ಓದು. ಓದುವ ಹವ್ಯಾಸಕ್ಕೆ ಗ್ರಂಥಾಲಯದ ಪಾಲು ದೊಡ್ಡದು. ಕೊಂಡು ಓದುವವನನ್ನು ಆರ್ಥಿಕ ಮಿತಿಗಳು ಕಾಡುವುದಿರಬಹುದು, ಆದರೆ ಗ್ರಂಥಾಲಯದ ಓದುಗನಿಗೆ ಸಮಯದ್ದೊಂದೇ ಕಟ್ಟುಪಾಡು. ಅಂಥ ಓದುಗನ ಪರವಾಗಿ ಪುಸ್ತಕ ಆಯುವ ಗ್ರಂಥಪಾಲಕನ ಜವಾಬ್ದಾರಿ ದೊಡ್ಡದು. ಆದರೆ ನನ್ನ ಅನುಭವಕ್ಕೆ ನಿಲುಕಿದಂತೆ ಕನ್ನಡವೇ ಏಕೆ ಭಾರತೀಯ ಸಂದರ್ಭದಲ್ಲೇ ಇಂದು ಗ್ರಂಥಾಲಯಗಳಲ್ಲಿ ಕೊಳ್ಳುವ ಕೊನೆಯಲ್ಲಿ ಆ ಸಾಮರ್ಥ್ಯ ದಿನೇ ದಿನೇ ವಿರಳವಾಗುತ್ತಿದೆ? ಅತಿ ವಾಣಿಜ್ಯೀಕರಣದ ಮತ್ತು ಸ್ವಾರ್ಥ ರಾಜಕಾರಣದ ದುಷ್ಪರಿಣಾಮ ಇದು. ಲೇಖಕ ಮತ್ತು ಪ್ರಕಾಶಕ ಇಂದು ಓದುಗನನ್ನೇ ಮರೆತು ಭಾರಿಯಾಗಿ ಬೆಳೆಯುತ್ತಿದ್ದಾರೆ. ಇರುವ ಒಳ್ಳೆ ಗ್ರಂಥಪಾಲಕರು ಕೇವಲ ನಿರ್ವಾಹಕರ ಮಟ್ಟದಲ್ಲೇ ಉಳಿಯುವ ವ್ಯವಸ್ಥೆ ಬಲಿತಿದೆ. ಪರಿಶ್ರಮವಿಲ್ಲದ ಬರವಣಿಗೆ, ಬರದದ್ದೆಲ್ಲ ಪ್ರಕಟವಾಗಬೇಕೆಂಬ ಚಪಲ, ಪ್ರಕಟವಾದದ್ದೆಲ್ಲ ನಗದಾಗಬೇಕೆಂಬ ದುರಾಸೆ, ಇದಕ್ಕೆ ದುಡಿಯುವ ಸಮರ್ಥ ವ್ಯವಸ್ಥೆ ಕಣ್ಣಿಗೆ ಹೊಡೆದು ತೋರುತ್ತಿದೆ. ಅಡಿಪಾಯವಿಲ್ಲದ ಬಹುಮಾಡಿ ಕಟ್ಟದಂತೆ ಮಾರ್ಮಲೆತಿದೆ. ಅನುದಾನದ ಪ್ರವಾಹದಲ್ಲಿ ದಂಡೆ ಕೊರೆದು ಕಸ ಸೆಳೆದು ಕಪಾಟುಗಳೇನೋ ಭರ್ಜರಿ ತುಂಬುತ್ತವೆ. ಅವುಗಳೆಡೆಯಲ್ಲಿ ಓದುವ ಹವ್ಯಾಸಿಗೆ ಜಳ್ಳು ತೂರುವುದೇ ಮುಖ್ಯ ಕಾಯಕವಾಗುತ್ತದೆ. ಎಷ್ಟೋ ಬಾರಿ ದಾಹ ನೀಗುವುದೇ ಇಲ್ಲ. ಗ್ರಂಥಾಲಯ ಬೆಳವಣಿಗೆಯಲ್ಲಿ ಜ್ಞಾನದ ಭ್ರಮೆಗೆ ಪೋಲಾಗುತ್ತಿರುವುದು ಸಾರ್ವಜನಿಕ ಹಣ ಎಂಬುದು ವಿಚಾರವಂತರನ್ನೆಲ್ಲ ಸದಾ ಕಾಡಬೇಕು. ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಅಥವಾ ಅಕಾಡೆಮಿ ಎಷ್ಟೇ ಬುದ್ಧಿವಂತನಾದ ಮುಖ್ಯಸ್ಥ ಬಂದ ಮಾತ್ರಕ್ಕೆ ಸಾರ್ವತ್ರಿಕ ಓದುವ ಹವ್ಯಾಸ ಹೆಚ್ಚಿಸುವುದು ಸುಲಭವಲ್ಲ. ಪ್ರಕಟಣೆಗಳ ಯೋಗ್ಯತೆ ಒಮ್ಮೆಲೆ ಎತ್ತರಿಸುವುದು ಸಾಧ್ಯವಿಲ್ಲ. ನಾನು ನಿರಾಶಾವಾದಿ ಅಲ್ಲ, ಆದರೂ ಹೇಳಲೇಬೇಕಾಗಿದೆ. ಇಂದಿನ ಪುಸ್ತಕೋದ್ಯಮ ಸುಂದರ ಪಂಜರದೊಳಗೆ ಬಂದಿಯಾದ ವ್ಯಾಘ್ರ, ನೈಜ ನೆಲೆಗೆ ಹೆಣಗುತ್ತಿರುವ ಅಳಿವಿನಂಚಿನ ಪ್ರಾಣಿ. ಇದಕ್ಕೆ ಪೂರಕವಾಗಿ DVG ಉವಾಚ, ಲೇಖಕರಲ್ಲಿ ಅನೇಕ ಅಂತಸ್ತುಗಳು ಸ್ವಭಾವ ಸಿದ್ಧವಾಗಿ ಇದ್ದೇ ಇರುತ್ತವೆ. ಎಲ್ಲರೂ ಮೊದಲನೆಯ ಅಂತಸ್ತಿಗೆ ಕೈ ಹಾಕುವುದರಿಂದ ನಮ್ಮಲ್ಲಿರುವ ಶಕ್ತಿಗೆ ಪೂರ್ಣ ಪ್ರತಿಫಲ ದೊರೆತಂತಾಗುವುದಿಲ್ಲ. ಎರಡನೆಯ ಅಂತಸ್ತು ಮೂರನೆಯ ಅಂತಸ್ತುಗಳ ಲೇಖಕರಿಗೂ ನಾಡಿನ ಬಾಳಿಕೆಯಲ್ಲಿಯೂ ನಾಡಿಗರ ನೆನಪಿನಲ್ಲಿಯೂ ಬೇಕಾದಷ್ಟು ಸ್ಥಳವಿದೆ. ಮೊದಲ ದರ್ಜೆಯ ಪ್ರಯತ್ನದಲ್ಲಿ ಅರ್ಧ ಜಯವನ್ನೋ ಸಂದಿಗ್ಧ ಜಯವನ್ನೋ ಪಡೆಯುವುದಕ್ಕಿಂತ ಎರಡನೆಯ ದರ್ಜೆಯಲ್ಲಿ ಪೂರ್ಣ ಜಯವನ್ನು ಪಡೆಯುವುದು ಲೇಖಕನಿಗೆ ಹೆಚ್ಚು ಯಶಸ್ಕರವೆಂದು, ದೇಶಕ್ಕೆ ಹೆಚ್ಚು ಪ್ರಯೋಜನಕರವೆಂದು ಭಾವಿಸಿದ್ದೇನೆ. ನ್ಯಾಯವಾಗಿ ನೋಡಿದರೆ ಸರಸ್ವತಿಯ ಉಳಿಗದಲ್ಲಿ ಮೇಲು ಕೀಳುಗಳ ಎಣಿಕೆ ಇರಬಹುದೇ?